ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ. ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ನಮಸ್ಕಾರ, ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಿತ್ತನೆ ಪೂರ್ವ ಭೂಮಿ ಸಿದ್ದತೆ ಕುರಿತು ಡಾಕ್ಟರ್ ಶುಭಶ್ರೀ ಅವರೊಡನೆ ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಳೆ ಬೆಳೆಯುವ ಪೂರ್ವದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ಯಾವ ತರ ಕೈಗೊಳ್ಳಬೇಕು, ಮುಂಜಾಗ್ರತಾ ಸಿದ್ಧತೆಯನ್ನು ಯಾವ ತರ ಮಾಡಿ ಇಟ್ಕೊಳ್ಬೇಕು, ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ರೇಷ್ಮೆ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶುಭಶ್ರೀ ಕೆ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶುಭಶ್ರೀ ಕೆ ಎಸ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ನಮ್ಮ ರೈತರಿಗೆ ಬೆಳೆ ಬೆಳೆಯುವ ಪೂರ್ವದಲ್ಲಿ ಭೂಮಿ ಸಿದ್ಧತೆ, ಯಾವ ತರ ಬೀಜಗಳನ್ನ ಆಯ್ಕೆ ಮಾಡಿಕೊಳ್ಬೇಕು, ಈ ಎಲ್ಲ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಬೇಕು. ಮೊದಲೇದಾಗಿ ಈಗ ಮುಂಗಾರು ಹಂಗಾಮಿನಲ್ಲಿ ಅಥವಾ ಹಿಂಗಾರು ಹಂಗಾಮಿನಲ್ಲಿ ಯಾವುದೇ ಬೆಳೆ ಬೆಳಿಬೇಕಾದ್ರೆ ನಾವು ಭೂಮಿನ ಯಾವ ತರ ಸಿದ್ಧತೆ ಮಾಡಿಕೊಳ್ಬೇಕು, ಆ ಕುರಿತು ಮಾಹಿತಿ ಮಾಡಿಕೊಡಿ. ಈಗ ಮೊದಲನೇದಾಗಿ ಹೇಳೋದಾದ್ರೆ, ಈಗ ಪ್ರಸ್ತುತ ಕೃಷಿ ಯಾವುದೇ ಬೆಳೆಯನ್ನು ನಾವು ಮಾಡಬೇಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಭೂಮಿ ಸಿದ್ಧತೆ ಮಾಡುವಂಥದ್ದು ಬಹಳ ಅವಶ್ಯಕವಾಗಿರುತ್ತೆ. ಭೂಮಿ ಸಿದ್ಧತೆಯ ಪ್ರಥಮ ಉದ್ದೇಶ ಅಂತ ಹೇಳೋದಾದ್ರೆ, ನಮಗೆ ಹಿಂದಿನ ಬೆಳೆಯ ಉಳುಕೆಗಳೇನು ಭೂಮಿಯ ಮೇಲೆ ಇರುತ್ತೆ ಅದು ಸರಿಯಾಗಿ ಮಣ್ಣಿಗೆ ಸೇರಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಮತ್ತೆ ಕಳೆಗಳನ್ನು, ಒಂದು ಕಳೆ ಬೀಜಗಳು ಅಥವಾ ಕಳೆಗಳು ಹೆಚ್ಚಾಗಿ ಬೆಳೆದಿರತಕ್ಕಂಥ ಪ್ರದೇಶದಲ್ಲಿ ಈ ಉಳುಮೆ ಅಥವಾ ಭೂಮಿ ಸಿದ್ಧತೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕಳೆಗಳು ಕೂಡ ಮಣ್ಣಿಗೆ ಸೇರ್ಪಡಣೆ ಆಗಿ ಅದರಿಂದ ಬೆಳೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಉಂಟಾಗದಿರ ಇರೋದಕ್ಕೆ ಕೂಡ ಅನುಕೂಲ ಮಾಡಿಕೊಡುತ್ತೆ. ಮತ್ತೆ ಈಗ ಯಾವುದೇ ರೀತಿಯಾದಂತಹ ಒಂದು ಬೀಜಗಳನ್ನ ನಾವು ಬೆಳೆಯ ಬಿತ್ತನೆ ಬೀಜವನ್ನು ತೆಗೆದುಕೊಂಡ್ರೆ ಅದಕ್ಕೆ ಮೊಳಕೆ ಬರಲಿಕ್ಕೆ ಸಾಕಷ್ಟು ಸೂಕ್ತ ವಾತಾವರಣ ಬೇಕಾಗುತ್ತೆ. ಆ ರೀತಿಯಾದಂತಹ ವಾತಾವರಣ ಕಲ್ಪಿಸ್ಕೊಡ್ಲಿಕ್ಕೆ ನಮಗೆ ಈ ಒಂದು ಭೂಮಿ ಸಿದ್ಧತೆಯಲ್ಲಿ ನಾವು ತೆಗೆದುಕೊಳ್ತಿರ್ತಕ್ಕಂಥ ಒಂದು ಕ್ರಮಗಳಾದಂಥ ಉಳುಮೆ ಮಾಡುವಂಥದ್ದು, ಈ ಕ್ರಮಗಳು ನಮಗೆ ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ. ಈಗ ಭೂಮಿ ಸಿದ್ಧತೆಯ ಪ್ರಥಮ ಹಂತದಲ್ಲಿ ನಾವು ಹೇಳೋದಾದ್ರೆ, ಮುಂಗಾರಿನ ಪ್ರಾರಂಭದ ದಿನಗಳಲ್ಲಿ ಮಾಗಿ, ಅಂದ್ರೆ ನಾವೇನು ಬೇಸಿಗೆಯಲ್ಲಿ ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಮಣ್ಣು ಹದಗೊಳ್ಳುತ್ತೆ, ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ಮತ್ತೆ ಪೂರ್ವ ಮುಂಗಾರಲ್ಲಿ ನಮಗೇನು ಸ್ವಲ್ಪ ಮಳೆ ಬೀಳುತ್ತೋ ಆ ಮಳೆಯನ್ನು ನಾವು ಸಮರ್ಪಕವಾಗಿ ಬಳಸ್ಕೊಳ್ಳಿಕ್ಕೆ ಕೂಡ ಸಾಧ್ಯತೆ ಆಗುತ್ತೆ. ಮಾಗಿ ಕಾಲದಲ್ಲಿ ಹೆಚ್ಚು ಹೆಚ್ಚು ಸೂರ್ಯನ ಕಿರಣಗಳು ಪ್ರಕಾಶಮಾನವಾಗಿರೋದ್ರಿಂದ ಆ ಸಂದರ್ಭದಲ್ಲಿ ಉಳುಮೆ ಮಾಡಿದಂಥ ಸಂದರ್ಭದಲ್ಲಿ ಭೂಮಿಯ ಒಳಪದರದಲ್ಲಿ ಇರತಕ್ಕಂಥ ಕಳೆ ಬೀಜಗಳು ಕೂಡ ಮೇಲ್ಭಾಗಕ್ಕೆ ಬಂದು ಸೂರ್ಯನ ರಶ್ಮಿಗೆ ತಾಕಿ ಕಳೆಗಳು ತಮ್ಮ ಜೀವವನ್ನು ಕಳ್ಕೋತವೆ, ಕಳೆ ಬೀಜಗಳ ಸಾಂದ್ರತೆ ಕಡಿಮೆ ಆಗುತ್ತೆ. ಅದೇ ರೀತಿ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯತೆ ಕೂಡ ಮಣ್ಣಿಗೆ ಹೆಚ್ಚಾಗುತ್ತೆ. ಇನ್ನು ಭೂಮಿ ಸಿದ್ಧತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಭೂಮಿ ಸಮತಟ್ಟಾಗಿದ್ದಷ್ಟು ನಮ್ಮಲ್ಲಿ ಇರ್ತಕ್ಕಂಥದ್ದು ಕೃಷಿ ಸಾಮಾನ್ಯವಾಗಿ ಮಳೆಯಾಶ್ರಿತ. ಸೊ ಈ ಮಳೆ ಬಿದ್ದಂತ ಸಂದರ್ಭದಲ್ಲಿ ಎಲ್ಲ ಒಂದು ಪ್ರದೇಶದಲ್ಲಿ ನೀರು ಸಮಾನವಾಗಿ ಹರಡಲಿಕ್ಕೆ ನಾವು ನೆಲವನ್ನ ಸಮತಟ್ಟಿರೋ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತು ಮಣ್ಣು ಹೆಪ್ಪುಗಟ್ಟಿದಂತೆ ಆಗ್ಬಿಟ್ಟಿದ್ರೆ ಅದರಲ್ಲಿ ಮಣ್ಣು ಹಿಂಗೋದ್ರ ಬದಲಿಗೆ ಹರಿದು ಹೋಗುವಂಥದ್ದನ್ನ ನಾವು ಗಮನಿಸಬಹುದು. ಹಾಗಾಗಿ ಮಣ್ಣಿನ ಒಂದು ನೀರು ಹಿಡಿಯುವಂಥ ಸಾಮರ್ಥ್ಯ ಹೆಚ್ಚಿಗೆ ಮಾಡಲಿಕ್ಕೆ ನಾವು ಈ ಒಂದು ಉಳುಮೆಯನ್ನು ಮಾಡಿ ತದನಂತರ ಅದನ್ನು ಏನು ಇರತಕ್ಕಂಥ ಕಳೆ ಗಿಡಗಳನ್ನು ಕೂಡ ಅಲ್ಲಿಂದ ತೆಗೆದಾಕುವಂಥದ್ದು, ಕಲ್ಟಿವೇಟರ್ನ ಹಾಕುವಂಥದ್ದು ಎಲ್ಲ ಮಾಡಿ ಭೂಮಿ ಸಿದ್ಧತೆಯನ್ನು ನಾವು ಮಾಡ್ಕೋತೀವಿ. ಇದೇ ಭೂಮಿ ಸಿದ್ಧತೆ ಇನ್ನೊಂದು ಭಾಗ ಅಂದರೆ, ಈ ಉಳುಮೆಯ ನಂತರದಲ್ಲಿ ನಾವು ಅಂದರೆ ಕಡೆಯ ಬಾರಿ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಣ್ಣಿಗೆ ಸಾಕಷ್ಟು ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ಕೂಡ ಸೇರಿಸ್ತೀವಿ. ಈ ಕೊಟ್ಟಿಗೆ ಗೊಬ್ಬರ ಸರಿಯಾಗಿ ಮಣ್ಣಿನಲ್ಲಿ ಮಿಶ್ರಣ ಆಗಲಿಕ್ಕೆ ಸಹ ನಮಗೆ ಈ ಒಂದು ಉಳುಮೆ ಮಾಡ್ತಕ್ಕಂಥ ಪ್ರಕ್ರಿಯೆ ಅನುಕೂಲ ಆಗುತ್ತೆ. ಸೊ ಒಂದು ಹೆಕ್ಟೇರಿಗೆ ನಾವು ಕೆಲವು ಬೆಳೆಯಲ್ಲಿ 5-6 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬಿತ್ತನೆಗೆ 3 ವಾರಗಳ ಮುಂಚಿತವಾಗಿ ನಾವು ಈ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸ್ತೀವಿ. ಆ ಒಂದು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರ ಸೇರಿಸುವಂತಹ ಸಂದರ್ಭದಲ್ಲಿ ಕೂಡ ಈ ಉಳುಮೆ ಕಾರ್ಯಕ್ರಮ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಮಣ್ಣನ್ನು ಸಿದ್ಧತೆ ಮಾಡಿಕೊಂಡ್ರೆ, ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡ್ರೆ, ತದನಂತರ ಬರ್ತಕ್ಕಂಥ ಬೆಳೆಗೆ ಕಳೆಗಳಿಂದ ಪೈಪೋಟಿ ಕಡಿಮೆ ಇರುತ್ತೆ ಮತ್ತು ನೀರು ಸಮೃದ್ಧವಾಗಿ ಸಿಗೋದ್ರಿಂದ ಮೊಳಕೆ ಒಡೆಯುವ ಪ್ರಮಾಣ ಕೂಡ ಹೆಚ್ಚಿರೋ ರೀತಿಯಲ್ಲಿ ನಾವು ಅಪೇಕ್ಷಿಸಬಹುದು. ಈ ತರ ಈ ಮಾಗಿ ಉಳುಮೆಯಿಂದ ಕೆಲವೊಂದು ಭೂಮಿ ಒಳಗಿದ್ದ ಕೀಟಗಳು ಕೂಡ ಈ ಬಿಸಿಲಾಗಿ ಅವು ನಿರ್ನಾಮ ಆಗ್ತವೆ. ಈಗ ಭೂಮಿ ಸಿದ್ಧತೆ ಬಗ್ಗೆ ತಾವು ಹೇಳಿದ್ರಿ, ಈಗ ನಾವು ಸಸ್ಯಗಳ ಸಿದ್ಧತೆ ಅಂದ್ರೆ ಬೀಜ ಬಿತ್ತನೆ ಯಾವ ತರ ಮಾಡ್ಕೊಳ್ಬೇಕು, ಎರಡನೇ ಹಂತ ಇದು ಭೂಮಿ ಸಿದ್ಧತೆ ಬಗ್ಗೆ ಹೇಳಿದ್ರಿ, ಈಗ ಬೀಜಗಳ ಸಿದ್ಧತೆ ಮತ್ತೆ ಸಸಿ ಮಡಿ ಸಿದ್ಧತೆ ಅದ್ರ ಬಗ್ಗೆ. ಈಗ ಸರ್ ಬಿತ್ತನೆ ಅಂತ ಹೇಳಿದ ತಕ್ಷಣ ನಮಗೆ ಬಿತ್ತನೆ ಮಾಡ್ತಕ್ಕಂಥದ್ರಲ್ಲಿ ಅಥವಾ ಕ್ರಾಪ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ನಮಗೆ 3 ರೀತಿಯಾದಂತಹ ಒಂದು ಎಸ್ಟಾಬ್ಲಿಷ್ಮೆಂಟ್ ಗಳನ್ನ ನಾವು ನೋಡಬಹುದು. ಕೆಲವೊಂದ್ ಕಡೆ ನೇರವಾಗಿ ನಾವು ಬಿತ್ತನೆ ಬೀಜವನ್ನೇ ನಾವು ಬಿತ್ತನೆಗೆ ಬಳಸ್ತೀವಿ. ಇನ್ ಕೆಲವು ಕಡೆ ನಮಗೆ ಸಸಿ ಮಡಿಯಲ್ಲಿ ಪೈರನ್ನ ಅಂದ್ರೆ ಬಿತ್ತನೆ ಬೀಜವನ್ನ ಬೆಳೆಸಿ ಅದರಲ್ಲಿಂದ ಬರ್ತಕ್ಕಂಥ ಪೈರನ್ನ ತೆಗೆದು ನಾವು ಮತ್ತೆ ನಾಟಿ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಇನ್ನು ಕೆಲವು ಕಡೆ ಕೆಲವು ಬೆಳೆಗಳಲ್ಲಿ ಕಬ್ಬಿರಬಹುದು, ಈ ರೀತಿಯಲ್ಲಿ ಬೆಳೆಯ ತುಂಡುಗಳನ್ನು ನಾವು ಬಳಕೆ ಮಾಡಿ ನಾಟಿಗೆ ಬಳಕೆ ಮಾಡ್ತೀವಿ. ಈಗ ನೇರವಾಗಿ ಬಿತ್ತನೆ ಮಾಡಬಹುದಾಗಿರ್ತಕ್ಕಂಥ ಬೆಳೆಗಳಲ್ಲಿ ಯಾವುದೇ ರೀತಿಯಾದಂಥ ಧಾನ್ಯಗಳಿರ್ಬೋದು, ಭತ್ತ, ಜೋಳ, ಗೋಧಿ, ಈ ಎಲ್ಲ ಬೆಳೆಗಳಲ್ಲಿ ನಾವು ಯಾವ ರೀತಿಯಾಗಿ ಸಿದ್ಧತೆಯನ್ನು ನಾವು ಮಾಡ್ಕೋಬೇಕು ಅಂದ್ರೆ, ಪ್ರಥಮವಾಗಿ ಉತ್ತಮ ಗುಣಮಟ್ಟದ ಅಥವಾ ಸರ್ಟಿಫೈಡ್ ಸೀಡ್ಸ್ ಅನ್ನ ನಾವು ಬಳಕೆ ಮಾಡೋದನ್ನ ಮರಿಬಾರದು. ಅದರಲ್ಲಿ ಯಾವುದೇ ರೀತಿಯಾದಂಥ ಕಳೆ ಬೀಜಗಳು ಇರೋದಿಲ್ಲ, ಸೊ ಅಥವಾ ಇತರೆ ಬೀಜದ ಒಂದು ಮಿಶ್ರಣಗಳು ಕೂಡ ಇರೋದಿಲ್ಲ. ಹಾಗಾಗಿ ಶಿಫಾರಸಿನ ಪ್ರಮಾಣದ ಬಿತ್ತನೆ ಬೀಜವನ್ನ ಬಳಕೆ ಮಾಡಬೇಕು ಮತ್ತು ಉತ್ತಮ ಗುಣಮಟ್ಟದ ಮತ್ತು ಹೆಚ್ಚು ಜೀವಂತವಾಗಿರ್ತಕ್ಕಂಥ ಬೀಜಗಳು ಇರ್ತಕ್ಕಂಥ ಒಂದು ಬಿತ್ತನೆ ಬೀಜವನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ಸೂಕ್ತವಾದಂತಹ ಮಾರ್ಗ ಅಂದ್ರೆ ಸರ್ಟಿಫೈಡ್ ಸೀಡ್ಸ್ ಏನಿರುತ್ತೆ ಆ ಸರ್ಟಿಫೈಡ್ ಸೀಡ್ಸ್ ಅನ್ನ ಬಳಕೆ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು ಸರ್. ಇನ್ನ ಬಿತ್ತನೆ ಬೀಜವನ್ನ ನಾವು ಆಯ್ಕೆ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಗಿರುತ್ತೆ, ಈಗ ನಮಗೆ ಕೆಲವೊಂದು ಬೆಳೆಗಳಲ್ಲಿ ಈಗ ದೀರ್ಘಾವಧಿ ತಳಿಗಳಿರುತ್ತೆ, ಮಧ್ಯಮಾವಧಿ ತಳಿಗಳಿರುತ್ತೆ, ಅಲ್ಪಾವಧಿ ತಳಿಗಳಿರುತ್ತೆ. ಭತ್ತವನ್ನು ತೆಗೆದುಕೊಂಡ್ರು ನಮ್ಗೆ ಅದೇ ರೀತಿಯಾದಂತಹ ತಳಿ ಇದೆ, ರಾಗಿಯಲ್ಲಿ ತೆಗೆದುಕೊಂಡ್ರು ಸಿಗುತ್ತೆ, ತೊಗರಿಯನ್ನು ತೆಗೆದುಕೊಂಡ್ರು ಅದೇ ರೀತಿಯಾಗಿ ಸಿಗುತ್ತೆ. ಆ ಒಂದು ತಳಿಗಳ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ ಬಿತ್ತನೆ ಕಾಲದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ. ಯಾಕಂದ್ರೆ ನಮಗೆ ಮುಂಗಾರು ಇವಾಗಲೇ ಪ್ರಾರಂಭ ಆಗ್ಬೇಕಿತ್ತು, ಜೂನ್ ತಿಂಗಳಲ್ಲೇ ಪ್ರಾರಂಭ ಆಗ್ಬೇಕಾಗಿರುವಂತದ್ದು, ಇದುವರೆಗೂ ನಮಗೆ ಸರಿಯಾಗಿ ಮಳೆಗಳು ಬಂದಿಲ್ಲ. ಈ ರೀತಿಯಾದಂತಹ ಸಂದರ್ಭದಲ್ಲಿ ನಾವು ದೀರ್ಘಾವಧಿ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಬದಲು ಮಧ್ಯಮಾವಧಿ ತಳಿ, ಈಗ ಜುಲೈ 1ನೇ ವಾರದಲ್ಲಿ ಮಳೆ ಬಿದ್ರೆ ಮಧ್ಯಮಾವಧಿ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದು. ಇನ್ನು ಆಗಸ್ಟ್ ವರೆಗೂ ನಮಗೆ ಮಳೆ ಬೀಳದಿರ ಆ ಒಂದು ಸಂದರ್ಭದಲ್ಲಿ ಮಳೆ ಬೀಳದಂತ ಸಂದರ್ಭದಲ್ಲಿ ಅಲ್ಪಾವಧಿ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದು. ಸೊ ಆ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ರೈತನ ಕೈಯಲ್ಲಿರಬೇಕು ಅಂದ್ರೆ ರೈತನ ಹತ್ರ ಈ 3 ವರ್ಗಕ್ಕೆ ಸೂಕ್ತವಾಗಿರತಕ್ಕಂಥ ತಳಿಗಳ ಬೀಜವನ್ನ ರೈತರು ಇಟ್ಕೊಂಡಿರ್ಬೇಕು. ಆಗ ಮಾತ್ರ ಆ ಒಂದು ಕಾಲಕ್ಕೆ ಅನುಗುಣವಾದಂತಹ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ರೈತರು ಕೂಡ ಸ್ವಲ್ಪ ಜಾಣತನ ಉಪಯೋಗಿಸಬೇಕಾಗುತ್ತೆ, ಮುಂದಾಲೋಚನೆ ಮಾಡಬೇಕಾಗುತ್ತೆ. ಹೇಗೆ ಮಳೆ ಬರ್ತದೋ ಅಥವಾ ಮಳೆ ಬರಲ್ಲೋ ಅಂತ ವಿಚಾರ ಇದ್ದಾಗ ಇಷ್ಟು ದಿನ ಬಿಟ್ಟು ಮಳೆ ಬಂದಾಗ ನಾವು ಈ ತರ ಬೀಜಗಳನ್ನು ಉಪಯೋಗಿಸಬೇಕು ಅನ್ನೋದು ಅವರಿಗೆ ಗೊತ್ತಿರ್ತದೆ. ಕೆಲವೊಬ್ಬರಿಗೆ ಎಲ್ಲ ಆ ತರ ಬಳಕೆಯಲ್ಲೂ ಕೂಡ ಇರ್ತದೆ. ಈಗ ನಾವು ಕಡಿಮೆ ಅಂದ್ರೆ ಈಗ 1-2 ತಿಂಗಳ ಬಿಟ್ಟು ಏನು ಬಿತ್ತನೆ ಮಾಡ್ತಾರಲ್ಲ, ಆವಾಗ ಈಗ ಗೊಬ್ಬರದ ಪ್ರಮಾಣನು ಕೂಡ ಅದು ಈಗ ಕಡಿಮೆ ದಿನದ ಉಪಯೋಗಿಸ್ಬೋದಲ್ಲ. ಅಂದ್ರೆ ಈಗ ವಾಯ್ದೆ ಇರುತ್ತಲ್ಲ ಗೊಬ್ಬರಕ್ಕೂ ಕೂಡ, ಒಂದು 6-3 ತಿಂಗಳನ್ನು ಈ ತರ ಬಳಸಿದ ಗೊಬ್ಬರಕ್ಕೆ. ಹಂಗಾಗಿ ರೈತರಿಗೆ ಯಾವುದೇ ತರದಿಂದ ಈಗ ಯೋಚನೆ ಮಾಡಿ ಅವರು ಬಿತ್ತನೆಯನ್ನು ಮಾಡಬೇಕಾಗುತ್ತೆ, ಅಥವಾ ಈಗ ಸಸಿಗಳನ್ನ ಒಂದ್ ಕಡೆ ಸಸಿ ಮಡಿಯಿಂದ ಇನ್ನೊಂದ್ ಕಡೆ ತಾವು ಅದನ್ನ ನೆಡಬೇಕಾಗುತ್ತೆ. ಈಗ ಭತ್ತ ಇರ್ಬೋದು ಅಥವಾ ಜೋಳ ಇರ್ಬೋದು ಗೋಧಿ ಇರ್ಬೋದು, ಪ್ರಮಾಣೀಕೃತ ಬೀಜವನ್ನ ಬಳಸೋದ್ರಿಂದ ನಿಮ್ಗೆ ಅನುಕೂಲ ಜಾಸ್ತಿ. ಅಂದ್ರೆ ನೀವು ಬಿತ್ತಿಗೆ ಮಾಡದೆ ತಡ ಆಗಿರ್ತದೆ, ಆ ಸಮಯದಲ್ಲಿ ನೀವು ಪ್ರಮಾಣೀಕೃತ ಬೀಜವನ್ನೇ ಬಳಸಿದ್ರೆ ಹೆಚ್ಚು ಗಿಡಗಳು ಅವು ಹುಡುತವೆ, ಆವಾಗ ನಿಮ್ಗೆ ನಷ್ಟ ಕಡಿಮೆ ಆಗುತ್ತೆ. ಈಗ ಸಸಿ ಮಡಿಯಲ್ಲಿ ನಾವು ಬಿತ್ತನೆ ಮಾಡಿಕೊಂಡು ಅದರಲ್ಲಿ ನಾವು ಬಂದಿರತಕ್ಕಂತ ಪೈರನ್ನ ನಾಟಿ ಮಾಡೋದ್ರದ್ದು ಇನ್ನೂ ಒಂದು ಅನುಕೂಲ ಇದೆ ಸರ್. ಈಗ ಯಾವುದೇ ಬೆಳೆಯನ್ನ ನಾವು ಇವಾಗ ರಾಗಿ ಎನ್ನುವಂಥದ್ದನ್ನ ತೆಗೆದುಕೊಂಡ್ರೆ ನಮ್ಮಲ್ಲಿ ನೀರಿನ ಲಭ್ಯತೆ ಕಡಿಮೆ ಇದೆ ಅಂದಂತ ಸಂದರ್ಭದಲ್ಲಿ ನಾವು ನೇರವಾಗಿ ಆ ಏನು ರಾಗಿಯನ್ನ ಬಿತ್ತಿ ಅದಕ್ಕೆ ನೀರು ಹಾಯಿಸ್ಲಿಕ್ಕೆ ನಮ್ಮಲ್ಲಿ ನೀರು ಇಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಕೊರತೆ ಇದೆ ಅನ್ನೋಂಥ ಸಂದರ್ಭದಲ್ಲಿ ಸಸಿ ಮಡಿಯಲ್ಲಿ ಈ ಒಂದು ರಾಗಿಯನ್ನ ಬಿತ್ತನೆ ಮಾಡಿಕೊಂಡಂತ ಸಂದರ್ಭ ಸಂದರ್ಭದಲ್ಲಿ ಅದಕ್ಕೆ ನಮಗೆ 20 ದಿನಗಳ ಕಾಲ ನೀರನ್ನ ಉಣಿಸ್ಕೊಳ್ಳುವಂತ ಒಂದು ಅದಕ್ಕೆ ಬೇಕಾದಷ್ಟು ನೀರು ನಮ್ಮಲ್ಲಿ ಇರಬಹುದು. ಸೊ ಅದು ಸಮೃದ್ಧವಾಗಿ ಸಸಿಮಡಿಯಲ್ಲಿ ಬೆಳೆಸ್ಕೊಂಡು ಅದನ್ನ ನಾವು ನಾಟಿಗೆ ಬೆಳೆಸಿದಂತ ಸಂದರ್ಭದಲ್ಲಿ ಮಳೆ ಪ್ರಾರಂಭ ಆಗಿದ ತಕ್ಷಣ ನಾಟಿ ಮಾಡಿಕೊಂಡ್ರೆ ಹೆಚ್ಚು ಹುಲಸಾಗಿ ಬೆಳೆಯುತ್ತೆ ಮತ್ತೆ ಅದರಿಂದ ಇಳುವರಿ ಕೂಡ ನಮಗೆ ಹೆಚ್ಚಿಗೆ ಬರುತ್ತೆ. ನೇರವಾಗಿ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆಗಿಂತ ನಾಟಿ ಮಾಡಿರ್ತಕ್ಕಂತ ಬೆಳೆಯಲ್ಲಿ ಇಳುವರಿ ಹೆಚ್ಚಾಗಿ ಬರುತ್ತೆ. ಯಾಕಂದ್ರೆ ಅದು ಆಲ್ರೆಡಿ 20 ದಿನ ಸಂರಕ್ಷಿತ ಒಂದು ಪ್ರದೇಶದಲ್ಲಿ ಸಸಿಮಡಿಯಲ್ಲಿ ನಾವು ಅದನ್ನು ಕಾಪಾಡ್ಕೊಂಡಿರ್ತೀವಿ. ಹಾಗಾಗಿ ಅದರಿಂದ ಇಳುವರಿ ಕೂಡ ನಮಗೆ ಹೆಚ್ಚಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಕಳೆಗಳೊಂದಿಗೆ ಪೈಪೋಟಿ ಮಾಡತಕ್ಕಂಥ ಸಾಮರ್ಥ್ಯ ಕೂಡ ಈ ನಾಟಿ ಮಾಡಿರ್ತಕ್ಕಂಥ ಒಂದು ಬೆಳೆಗೆ ಹೆಚ್ಚಾಗಿರುತ್ತೆ, ನೇರವಾಗಿ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆಗೆ ಹೋಲಿಸಿಕೆ ಮಾಡಿದಾಗ. ಸರ್, ಈ ಒಂದು ಬೆಳೆ ನಾವು ಬೆಳೆದಾಗ ಈಗ ಏನು ಭೂಮಿ ಸಿದ್ಧತೆ ಮಾಡಿಕೊಂಡು ಮತ್ತೆ ಈಗ ಸಸ್ಯಗಳನ್ನು ಕೂಡ ಸಿದ್ಧತೆ ಮಾಡಿಕೊಂಡು ನಾವು ನಾಟಿ ಮಾಡಿದಾಗ ಮತ್ತೆ ಅದಕ್ಕೆ ನಾವು ನೀರಾವರಿ ವ್ಯವಸ್ಥೆ ಆಗಲಿ ಈಗ ಗೊಬ್ಬರಗಳ ವ್ಯವಸ್ಥೆಯನ್ನು ಹೇಗೆ ಕೊಡಬೇಕಾಗುತ್ತೆ? ಈಗ ಸರ್, ಈಗ ಭೂಮಿ ಸಿದ್ಧತೆ ಅಥವಾ ನಾವು ಈ ಬಿತ್ತನೆ ಕ್ರಮದಲ್ಲಿ ನಾವು ಅನುಸರಿಸಬೇಕಾದಂತಹ ಒಂದು ಕ್ರಮಗಳ ಬಗ್ಗೆ ನಾವು ಈಗಾಗಲೇ ಮಾತಾಡ್ತಾ ಇದ್ವಿ. ಇದರಲ್ಲಿ ನಾವು ಬಿತ್ತನೆ ಬೀಜ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಮೊದಲನೇದಾಗಿ ಹೇಳಿದೆ. ಈ ರಾಸಾಯನಿಕ ಗೊಬ್ಬರಗಳನ್ನ ನಾವು ಬಳಕೆ ಮಾಡುವಂತ ಒಂದು ಉದ್ದೇಶ ನಮಗೆ ಮುಂದೆ ಇರುತ್ತೆ. ಹಾಗಾಗಿ ನಾವು ಈ ಒಂದು ಬಿತ್ತನೆ ಬೀಜವನ್ನ ಬಳಕೆ ಮಾಡಿದವಾಗ ಬೀಜದ ಮುಖಾಂತರವಾಗಿ ಬರ್ತಕ್ಕಂತಹ ರೋಗಗಳಿರಬಹುದು, ಕೀಟಗಳಿರಬಹುದು, ಅದನ್ನ ನಮಗೆ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬಹುದು ಅನ್ನೋಂಥ ನಿಟ್ಟಿನಲ್ಲಿ ನಾವು ಬೀಜಕ್ಕೆ ಉಪಚಾರವನ್ನ ಮಾಡಿ ಶಿಲೀಂಧ್ರ ನಾಶಕದಿಂದ ಅಥವಾ ಕೀಟನಾಶಕದಿಂದ ಅಥವಾ ಜೈವಿಕ ಗೊಬ್ಬರಗಳನ್ನ ಬಳಸಿ ನಾವು ಬೀಜೋಪಚಾರವನ್ನ ಮಾಡಿ ಆ ಬೀಜೋಪಚಾರ ಮಾಡಿರ್ತಕ್ಕಂಥ ಬಿತ್ತನೆ ಬೀಜವನ್ನು ಬಳಸೋದ್ರಿಂದ ನಮಗೆ ರೋಗಕಾರಕಗಳಿಂದ ಮುಕ್ತಿ, ಕೀಟಗಳಿಂದ ಮುಕ್ತಿ ಸಿಗುತ್ತೆ. ಬೀಜದಿಂದ ಉಲ್ಬಣ ಆಗ್ತಿರ್ತಕ್ಕಂಥ ರೋಗ ಕೀಟ ಕಡಿಮೆ ಆಗುತ್ತೆ. ಜೈವಿಕ ಗೊಬ್ಬರಗಳ ಬಳಕೆಯಿಂದ ರಾಸಾಯನಿಕ ಗೊಬ್ಬರಗಳ ಮೇಲೆ ನಾವು ಆಧರಿಸತಕ್ಕಂಥ ಒಂದು ಪ್ರಮಾಣದಲ್ಲಿ ಕೂಡ ಕಡಿತವನ್ನ ನಾವು ಮಾಡ್ಕೋಬಹುದು ಸರ್. ಜೊತೆಗೆ ನಿಮ್ ನಿರೀಕ್ಷಿಸಿದ ಬೆಳೆ ಸಿಗುತ್ತೆ. ಹೌದು, ನಮಗೆ ಇಷ್ಟೆಲ್ಲ ಮಾಡೋದ್ರಿಂದ ನಮಗೆ ಎಷ್ಟು ಉತ್ತಮ ಗುಣಮಟ್ಟದ ಬೆಳೆ ತೆಗಿಲಿಕ್ಕೆ ನಾವು ಆಸೆ ಪಟ್ಟಿರ್ತೀವೋ ಅಷ್ಟು ಇಳುವರಿಯನ್ನ ಕೂಡ ನಾವು ಪಡೆದುಕೋಬಹುದಾಗುತ್ತೆ ಸರ್. ಈಗ ಈ ಬೆಳೆ ಈಗ ನಾವು ಕ್ರಮಬದ್ಧವಾಗಿ ಬೆಳೆಸ್ತಾ ಹೋದಾಗ ಗೊಬ್ಬರನು ಕೂಡ ನಾವು ಕಡಿಮೆ ಕೊಡಬಹುದಾ ಅಥವಾ ಹೇಗೆ? ಸರ್, ಈಗ ಯಾವುದೇ ಬೆಳೆಗೆ ರಾಸಾಯನಿಕ ಗೊಬ್ಬರಗಳನ್ನ ನಾವು ಕೊಡುವಂಥದ್ದು ಬೆಳೆಗೆ ಅಂದ್ರೆ ಮಣ್ಣಿನ ಫಲವತ್ತತೆಯ ಮೇಲೆ ಆಧಾರವಾಗಿರುತ್ತೆ. ಈಗ ಒಂದು ಬ್ಲಾಂಕೆಟ್ ರೆಕಮೆಂಡೇಶನ್ ಅನ್ನ ಏನ್ ಕೊಟ್ಟಿರ್ತಾರೆ ಅದನ್ನ ಆಧರಿಸಿಕೊಂಡು ಶಿಫಾರಸನ್ನ ನಾವು ಮಾಡಿರ್ತೀವಿ. ಆದ್ರೆ ಪ್ರತ್ಯೇಕವಾಗಿ ರೈತರು ಅವರ ಜಮೀನಿನಲ್ಲಿ ಇರ್ತಕ್ಕಂತಹ ಮಣ್ಣಿನ ಒಂದು ಫಲವತ್ತತೆ ಏನಿದೆ ಅನ್ನುವಂಥದ್ದನ್ನ ಪೂರ್ವ ಮುಂಗಾರಿನಲ್ಲಿ ಇದು ಒಂದು ಸಿದ್ಧತಾ ಕ್ರಮದಲ್ಲಿ ಒಂದು ಅಂತ ನಾವು ಹೇಳ್ಕೋಬಹುದು. ಈ ಭೂಮಿ ಸಿದ್ಧತೆ ಮಾಡಲಿಕ್ಕೆ ಪ್ರಾರಂಭ ಹಂತದಲ್ಲೇನೆ ಮಣ್ಣಿನ ಒಂದು ಮಾದರಿಗಳನ್ನ ತೆಗೆದುಕೊಂಡು ಮಣ್ಣಿನ ವಿಶ್ಲೇಷಣೆ ಮಾಡಿಸಿ ಅದರಲ್ಲಿರ್ತಕ್ಕಂಥ ಏನು ಪೋಷಕಾಂಶಗಳ ಮಟ್ಟವನ್ನು ತಿಳಿದುಕೊಂಡ್ರೆ ನಮಗೆ ಈ ಒಂದು ಉತ್ತಮ ಕ್ರಮಗಳನ್ನು ಅನುಸರಿಸುವ ನಿಟ್ಟಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಬೇಕಾಗುತ್ತಾ ಅಥವಾ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕಾಗುತ್ತಾ ಅನ್ನುವಂಥ ಅಂಶ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇವಾಗ ಮಣ್ಣು ಮಾದರಿ ತೆಗೆದಂತ ಸಂದರ್ಭದಲ್ಲಿ ನಮ್ಮ ಮಣ್ಣಿನಲ್ಲಿ ಸಾರಜನಕ ಹೆಚ್ಚಿಗಿದೆ ಅಂತ ಬರಬಹುದು. ಆ ಸಾರಜನಕ ಸಾಮಾನ್ಯವಾಗಿ ಹೆಚ್ಚಿಗಿರಲ್ಲ, ರಂಜಕ ಹೆಚ್ಚಿಗಿದೆ ಅಥವಾ ಪೊಟ್ಯಾಶ್ ಮೀಡಿಯಂ ಇದೆ, ಈ ರೀತಿಯಾದಂತಹ ಅಂಕಿಅಂಶಗಳು ಬರಬಹುದು. ಅದನ್ನ ಆಧರಿಸಿ ನಾವು ಬೆಳಿ ಯಾವ ಬೆಳೆ ಮಾಡ್ಬೇಕಂತಿರ್ತೀವಿ. ಈಗ ಕಬ್ಬು ಮಾಡ್ಬೇಕಂತಿರ್ತೀವಿ, ಅದು ಹೆಚ್ಚಿಗೆ ಪೋಷಕಾಂಶಗಳನ್ನ ಬಯಸುವಂತ ಒಂದು ಬೆಳೆ. ಅದೇ ರೀತಿಯಾಗಿ ಜೋಳವನ್ನ ಬೆಳಿಬೇಕಂತಿರ್ತೀವಿ, ಅದು ಕೂಡ ಬಹಳಷ್ಟು ಹೆಚ್ಚಿಗೆ ಪೋಷಕಾಂಶಗಳನ್ನ ಹೀರ್ತಕ್ಕಂತ ಒಂದು ಬೆಳೆ. ಅದಕ್ಕೆ ಬೇಕಾದಷ್ಟು ಪೋಷಕಾಂಶಗಳನ್ನ ನಾವು ಕೊಡೋ ಪ್ರಮಾಣದಲ್ಲಿ ಹೆಚ್ಚಿಗೆ ಕೊಡಬೇಕಾಗತ್ತಾ ಕಡಿಮೆ ಕೊಡಬೇಕಾಗತ್ತಾ ಅನ್ನುವಂಥದ್ದನ್ನ ಮಣ್ಣು ವಿಶ್ಲೇಷಣೆ ನಂತರ ಕೂಡ ನಾವು ಮಾಡಬಹುದು. ಹೌದು ಸರ್, ಮಣ್ಣು ಆರೋಗ್ಯ ಚೀಟಿ ಇದ್ರೆ ಅದರ ಆಧಾರದ ಮೇಲೆ ನಾವು ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಕಡಿತ ಅಥವಾ ಹೆಚ್ಚುಗೊಳಿಸುವುದನ್ನ ಶಿಫಾರಸು ಮಾಡಿ. ಯಾವುದೇ ರೈತರಿಗೆ ಇವತ್ತು ಈಗ ನಾವು ಡಾಕ್ಟರ್ ಮನೆ ಹೋದಾಗ ಹೇಗೆ ನಮ್ದು ಬ್ಲಡ್ ಯೂರಿನ್ ಹೀಗೆ ಎಲ್ಲ ಟೆಸ್ಟ್ ಮಾಡಿ ಮುಂದಿಂದ ಹಂತ ನಾವು ಏನಿದೆ ಅಂತ ನೋಡ್ತಾರಲ್ಲ, ಅದೇ ತರ ಯಾವಾಗ್ಲೂ ಅದು ನಮ್ಮ ರೈತರಾದವರು ಅವರಿಗೆ ಈಗ ಮಣ್ಣು ಆರೋಗ್ಯ ಚೀಟಿ ಬಗ್ಗೆ ಅರಿವು ಮಾಡ್ತಾ ಇದ್ದಾರೆ ಸರ್ಕಾರ ಮತ್ತೆ ತಮ್ಮ ಕೃಷಿ ಇಲಾಖೆ ತಮ್ಮ ವಿಜ್ಞಾನಿಗಳು ಎಲ್ಲ ಮಾಡ್ತಾ ಇದ್ದಾರೆ. ರೈತರಿಗೂ ಕೂಡ ಇದು ಪೂರಕವಾಗಿದೆ, ಹಾಗಾಗಿ ಮಾಡಿರ್ತಾರೆ. ಯಾಕಂದ್ರೆ ತಮಗೆ ಒಳ್ಳೆ ಬೆಳೆ ಬರಬೇಕು, ತಮ್ಮ ಬೆಳೆ ನಷ್ಟ ಆಗಬಾರ್ದು, ನಿರೀಕ್ಷಿಸಿದ ಫಸಲು ಬಂದಾಗ ರೈತ ಇವತ್ತು ಸಮೃದ್ಧ ಆಗಿರ್ತಾನೆ. ತಮ್ಮಂಥ ವಿಜ್ಞಾನಿಗಳು ಕೂಡ ಸಾಕಷ್ಟು ಇದ್ರ ಬಗ್ಗೆ ಪ್ರಯೋಗ ಮಾಡಿರ್ತೀರಿ. ಹಾಗಾಗಿ ಮಣ್ಣು ಆರೋಗ್ಯ ಚೀಟಿ ಅದ್ರ ಗುಣಮಟ್ಟ ಎಲ್ಲ ಗೊತ್ತಾಗುತ್ತೆ ತಮಗೆ, ತಮ್ಮ ಮಣ್ಣಿನ ಗುಣಮಟ್ಟ ಹೆಂಗಿದೆ ಏನ್ತಾನ ಅಂತ. ಹಂಗೆ ಪೋಷಕಾಂಶಗಳಿಗೆ ಯಾವ್ಯಾವ್ದು ಬೇಕು ಅನ್ನೋದು ಅಲ್ಲಿ ಗೊತ್ತಾಗ್ತದೆ, ಕೊರತೆ ಏನಿದೆ ಏನು ತಾವು ಹಾಕಬೇಕು ಅನ್ನೋದು. ಹಾಗಾಗಿ ರೈತರು ಇದನ್ನು ಅನುಸರಿಸಬೇಕಾಗುತ್ತೆ. ಹಾಗಾಗಿ ತಾವು ನಿರೀಕ್ಷೆ ಮಾಡಿದ ಬೆಳೆಯನ್ನು ತಾವು ಪಡ್ಕೊಳ್ಬೋದು. ಇಲ್ಲಿ ನೀರಿನ ಬಗ್ಗೆ ಹೇಳಿ ಸ್ವಲ್ಪ, ನೀರಾವರಿ ಹೆಂಗೆ ಈಗ ಆ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಏನೇನು ಒಂದಿಷ್ಟು ಕೊರತೆ ಇದೆ ಅಂತ ಇಟ್ಕೊಳ್ಳಿ, ನೀರಿನ ವ್ಯವಸ್ಥೆ ನಾವು ಹೆಂಗೆ ಮಾಡಬೇಕು? ಈಗ ಸರ್, ನೀರಿನ ವ್ಯವಸ್ಥೆ ಅಂತ ಹೇಳಿದಾಗ ನಮಗೆ ಪ್ರತಿಯೊಂದು ಬೆಳೆಯಲ್ಲಿ ನೀರಿನ ಅವಶ್ಯಕತೆ ಬೇರೆ ಬೇರೆ ರೀತಿಯಾಗಿರುತ್ತೆ. ಆದರೆ ಪೂರ್ವ ಸಿದ್ಧತಾ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೀರಿನ ಒಂದು ನೀರಾವರಿಯ ಬಗ್ಗೆ ನಾವು ಯೋಚನೆ ಮಾಡೋದಾದರೆ, ಕೆಲವೊಂದು ಬೆಳೆಗಳಲ್ಲಿ ನಾವು ಒಣ ಬಿತ್ತನೆಯನ್ನು ಕೂಡ ಮಾಡಬಹುದು. ಅಂದರೆ ನೇರವಾಗಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ನಮಗೆ ಅದರಿಂದ ಈ ಒಣ ಬಿತ್ತನೆ ಮಾಡಿರ್ತಕ್ಕಂಥ ಬಿತ್ತನೆ ಪ್ರದೇಶ ಒಂದು ಬೆಳೆ ಇವಾಗ ರಾಗಿಯನ್ನು ಬಿತ್ತನೆ ಮಾಡಬೇಕು. ಸೊ ಆ ಒಣ ಬಿತ್ತನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮಳೆ ಬಿದ್ದಂಥ ಈ ಒಂದು ವಾರಕ್ಕೆ ಮುಂಚಿತವಾಗಿ ಬಿತ್ತನೆ ಮಾಡಿ ಮಳೆ ಕೋಯಿನ್ಸೈಡ್ ಆಯಿತು ಅಂದ್ರೆ ಅದರಿಂದ ಬೆಳೆಗೆ ಉತ್ತಮ ಜರ್ಮಿನೇಷನ್ ಆಗಲಿಕ್ಕೆ ಸಹಾಯ ಆಗುತ್ತೆ ಸರ್. ಇನ್ನ ಬಿತ್ತನೆ ಆದಂತ ನಂತರ ನೀರಿನ ಲಭ್ಯತೆ ಇರ್ತಕ್ಕಂಥವ್ರು ಅಥವಾ ನೀರಾವರಿಯಲ್ಲಿ ಬೆಳೆಯೋರು ಮಾತ್ರನೇ ಒಂದು ಬಿತ್ತನೆಯ ನಂತರ ಒಂದು ನೀರನ್ನು ಕೊಡಲಿಕ್ಕೆ ಅವಕಾಶ ಇರುತ್ತೆ. ಅದೇ ಮಳೆಯಾಶ್ರಿತದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಂತ ಸಂದರ್ಭದಲ್ಲೇ ನಾವು ಬಿತ್ತನೆ ಕಾರ್ಯವನ್ನು ಮಾಡುವಂಥದ್ದು ಉತ್ತಮ ಸರ್. ಈಗ ನಾವು ಎಲ್ಲ ಏನು ಯೋಜಿತ ನಾವು ಬೆಳೆ ಬೆಳೀತಾ ಇದ್ವಿ, ಮಣ್ಣು ಸಿದ್ಧತೆ ಸರಿ ಮಾಡಿಕೊಂಡಿವೆ, ಬೀಜ ಆಯ್ಕೆ ಸರಿ ಮಾಡಿಕೊಂಡಿವೆ, ನೀರಾವರಿ ಗೊಬ್ಬರ ಎಲ್ಲ ಸರಿ ಕೊಟ್ಟಿವೆ, ನಾವು ನಿರೀಕ್ಷಿಸಿದ ಫಸಲು ಮತ್ತು ಅಥವಾ ಹೀಗೆ ಹುಲ್ಲಿನ ಒಂದು ನಿರೀಕ್ಷೆನೂ ಕೂಡ ಮಾಡ್ಬೋದಾ? ಹೌದು ಸರ್. ಇವಾಗ ಇವತ್ತು ಬೆಳೆ ಎಷ್ಟು ಪ್ರಾಮುಖ್ಯತೆ ವಹಿಸೋದು ಅದೇ ತರ ಪೌಡರ್ ಅಂದ್ರೆ ನಮಗೆ ಈಗ ಹುಲ್ಲು ಕೂಡ ಬೇಕಾಗುತ್ತೆ, ಅದು ಮೇವಾಗಿ ಬಳಸ್ತೇವಲ್ಲ. ಹೌದು ಸರ್. ಈಗ ನಿಮಗೆ ಯಾವುದೇ ಒಂದು ಬೆಳೆನ ನಾವು ತೆಗೆದುಕೊಂಡ್ರೆ, ಈಗ ನಾವು ಈಗಾಗಲೇ ಹೇಳ್ದಂಗೆ ಭತ್ತ ಇರ್ಬೋದು, ಗೋಧಿ ಇರ್ಬೋದು, ಅಥವಾ ನಮಗೆ ಈ ಒಂದು ಜೋಳ ಇರ್ಬೋದು, ಇಲ್ಲ ರಾಗಿ ಇರ್ಬೋದು, ಇದರಲ್ಲಿ ನಮಗೆ ಕಾಳಿನ ಇಳುವರಿ ಎಷ್ಟು ಮುಖ್ಯ ಆಗುತ್ತೋ ಅದರಷ್ಟೇ ಮೇವಿನ ಇಳುವರಿ ಕೂಡ ಮುಖ್ಯ ಆಗುತ್ತೆ. ಯಾವುದೇ ಒಂದು ಬೆಳೆಯನ್ನು ನಾವು ಉತ್ತಮ ಬೇಸಾಯ ಕ್ರಮಗಳನ್ನು, ಆಧುನಿಕ ಬೇಸಾಯ ಕ್ರಮಗಳನ್ನು ನಾವು ಅನುಸರಿಸಿ ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ಉತ್ತಮ ಕಾಳಿನ ಇಳುವರಿಯ ಜೊತೆಗೆ ಒಳ್ಳೆಯ ಉತ್ಕೃಷ್ಟವಾದಂತಹ ಮೇವಿನ ಇಳುವರಿ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಯಾಕಂದರೆ ಬೆಳೆ ಆರೋಗ್ಯವಾಗಿದೆ ಅಂದರೆ ಯಾವಾಗ ನಮಗೆ ಸಸ್ಯಜನ್ಯ ಎಲೆಗಳು ವಿಪರೀತವಾಗಿ ಇರುತ್ತೆ, ತೆಂಡೆಗಳು ಚೆನ್ನಾಗಿ ಬಂದಿರುತ್ತೆ, ಆರೋಗ್ಯಕರವಾಗಿರ್ತಕ್ಕಂಥ ಬೆಳೆ ಇದ್ದಾಗ ಮಾತ್ರ ನಮಗೆ ಅದರಷ್ಟೇ ಉತ್ತಮವಾದಂಥ ಕಾಳಿನ ಇಳುವರಿ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಕಾಳಿನ ಇಳುವರಿ ಹೆಚ್ಚಿಗೆ ಸಿಕ್ಕಿದೆ ಅನ್ನೋಂಥ ಸಂದರ್ಭದಲ್ಲಿ ನಮಗೆ ಮೇವಿನ ಇಳುವರಿ ಕೂಡ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಸಿಗುತ್ತೆ ಸರ್. ಭೂಮಿಯ ಫಲವತ್ತತೆ ಜಾಸ್ತಿ ಇದ್ದಾಗ ಈಗ ಹುಲ್ಲಿನ ಫಲವತ್ತತೆ ಅಥವಾ ಹುಲ್ಲಿನ ಒಂದು ಸಾಂದ್ರತೆ ಜಾಸ್ತಿ ಆಗ್ತದೆ ಅಂತಾರಲ್ಲ ಮಣ್ಣಿನ, ಅಂದ್ರೆ ಈಗ ಮಣ್ಣು ಆರೋಗ್ಯಕರವಾಗಿದೆ ಅಂತಂದಾಗ ಬೆಳೆ ಬೆಳವಣಿಗೆ ತುಂಬಾ ಜಾಸ್ತಿ ಆಗುತ್ತೆ. ಅಥವಾ ಈಗ ನಮಗೆ ಮಣ್ಣಿನಲ್ಲಿ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಬಿಟ್ಟಂತ ಸಂದರ್ಭದಲ್ಲಿ ಕೂಡ ನಮಗೆ ಮೇವು ತುಂಬಾ ಹೆಚ್ಚಿಗೆ ಬೆಳೆ ಆಗಿರುತ್ತೆ. ಆದ್ರೆ ಆ ಬೆಳವಣಿಗೆ ಆಗಿರತಕ್ಕಂಥ ಅಷ್ಟು ಪೋಷಕಾಂಶಗಳು ಕಾಳಿಗೆ ಹೋಗ್ಬೇಕು ಅಂತ ಹೇಳಲಿಕ್ಕಾಗಲ್ಲ ಸರ್. ಅಂದ್ರೆ ಕಾಳಿನ ಇಳುವರಿ ಚೆನ್ನಾಗಿದೆ ಅಂದ್ರೆ ಮೇವಿನ ಇಳುವರಿ ಚೆನ್ನಾಗಿರುತ್ತೆ ಅನ್ನೋಂಥದ್ದನ್ನ ನಾವು ನಂಬಬಹುದು. ಆದ್ರೆ ಎಲ್ಲಿ ಮೇವಿನ ಇಳುವರಿ ಆ ಬೆಳೆಯಲ್ಲಿ ತುಂಬಾ ವಿಪರೀತವಾಗಿದೆ ಅಂದ್ರೆ ಅಲ್ಲಿ ಕಾಳಿನ ಇಳುವರಿನೂ ಹೆಚ್ಚಿಗೆ ಇರುತ್ತೆ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಸೋರ್ಸ್ ಟು ಸಿಂಕ್ ರಿಲೇಷನ್ಶಿಪ್ ಅಂತ ಹೇಳಿ ಕರಿತೀವಿ. ಎಷ್ಟು ಉತ್ಪಾದನೆ ಆಗುತ್ತೆ ಮತ್ತು ಅದನ್ನು ಶೇಖರಣೆ ಮಾಡಿಕೊಳ್ಳಿಕ್ಕೆ ಆ ಬೆಳೆಯಲ್ಲಿ ಎಷ್ಟು ಸಾಮರ್ಥ್ಯತೆ ಇರುತ್ತೆ ಅದರ ಮೇಲೆ ನಮಗೆ ಕಾಳಿನ ಇಳುವರಿ ಆಧರಿಸಿರುತ್ತೆ ಸರ್. ಆಯಿತು ಡಾಕ್ಟರ್ ಶುಭಶ್ರೀ ಕೆ ಎಸ್ ಅವರೇ, ಪ್ರಸ್ತುತ ಚಿಂತಾಮಣಿ ರೇಷ್ಮೆ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ನಮ್ಮ ರೈತ ಬಾಂಧವರು ಬಿತ್ತನೆ ಪೂರ್ವ ಭೂಮಿಯ ಮತ್ತು ಬೀಜ ಸಿದ್ಧತೆಯನ್ನು ಯಾವ ಥರ ಮಾಡಿಕೊಳ್ಬೇಕು, ಯಾವ ಥರ ತಾವು ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಉತ್ತಮ ಬೆಳೆಯನ್ನು ನಿರೀಕ್ಷಿಸ್ಬೋದು, ಅದೇ ಥರ ಯಾವ ಥರ ನಿರ್ವಹಣೆ ಮಾಡಬೇಕು, ಈ ಎಲ್ಲ ಕುರಿತು ನಮ್ಮ ರೈತರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನು ನೀಡಿದ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಶುಭಶ್ರೀ ಮೇಡಮ್ ಅವ್ರ ಜೊತೆಗೆ ತಾವು ಇನ್ನೂ ಹೆಚ್ಚಿಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ಸರ್, ನನ್ನ ಸಂಪರ್ಕ ಸಂಖ್ಯೆ ಹೀಗಿರುತ್ತೆ: 9916634951. ಮತ್ತೊಮ್ಮೆ ಹೇಳ್ತೀನಿ: 9916634951. ಇನ್ನೊಮ್ಮೆ ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಬಿತ್ತನೆ ಪೂರ್ವ ಭೂಮಿ ಸಿದ್ಧತೆ ಕುರಿತು ಡಾಕ್ಟರ್ ಶುಭಶ್ರೀ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನೀಗ ಕೇಳೋಣ ತುರುವೇಕೆರೆ ತಾಲೂಕು ದಬ್ಬೆ ಘಟ್ಟದ ಎಲ್ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು. ಸುಗ್ಗಿ ಕಾಲ ಬಂತಣ್ಣ ಈಗುತ ನಾವು ಕುಣಿಯೋಣ, ಸುಗ್ಗಿ ಕಾಲ ಬಂತಣ್ಣ ಈಗುತ ನಾವು ಕುಣಿಯೋಣ, ಸುಗ್ಗಿ ಕಾಲ ಬಂತಣ್ಣ ಈಗುತ ನಾವು ಕುಣಿಯೋಣ, ಸುಗ್ಗಿ ಕಾಲ ಬಂತಣ್ಣ ಈಗುತ ನಾವು ಕುಣಿಯೋಣ. ಸಕಲ ಸುಖವ ನೀಡುತ್ತ ರೈತಗೆ ದುಡಿಯೋ ಲೆಚಿತು ದಿನವೆಲ್ಲ, ಸಕಲ ಸುಖವ ನೀಡುತ್ತ ರೈತಗೆ ದುಡಿಯೋ ಲೆಚಿತು ದಿನವೆಲ್ಲ, ಸಕಲ ಸುಖವ ನೀಡುತ್ತ ರೈತಗೆ ದುಡಿಯೋ ಲೆಚಿತು ದಿನವೆಲ್ಲ, ಸಕಲ ಸುಖವ ನೀಡುತ್ತ ರೈತಗೆ ದುಡಿಯೋ ಲೆಚಿತು ದಿನವೆಲ್ಲ. ಮಳೆಯ ಉಯ್ಯಾಲೆ ಕೆರೆಗಳ ತುಂಬಾಲೆ ಹನ್ನೆರಡು ಕೋಡಿ ಹಾರಿ ಆಲಿ ಸುಗ್ಗಿ ಕಾಲ ಬಂತಣ್ಣ, ಹನ್ನೆರಡು ಕೋಡಿ ಹಾರಿ ಆಲಿ ಸುಗ್ಗಿ ಕಾಲ ಬಂತಣ್ಣ, ಹನ್ನೆರಡು ಕೋಡಿ ಹಾರಿ ಆಲಿ ಸುಗ್ಗಿ ಕಾಲ ಬಂತಣ್ಣ, ಹನ್ನೆರಡು ಕೋಡಿ ಹಾರಿ ಆಲಿ ಸುಗ್ಗಿ ಕಾಲ ಬಂತಣ್ಣ, ಹನ್ನೆರಡು ಕೋಡಿ ಅರಿಯಾದ ಬೆಗಟುದ ಸಣ್ಣಕ್ಕೆ ಬೈಲು ಬೇಳಿ ಆಲಿ ಸುಗ್ಗಿ ಕಾಲ ಬಂತಣ್ಣ, ಸಣ್ಣಕ್ಕೆ ಬೈಲು ಬೇಳಿ ಆಲಿ ಸುಗ್ಗಿ ಕಾಲ ಬಂತಣ್ಣ, ಸಣ್ಣಕ್ಕೆ ಬೈಲು ಬೇಳೆ ಆಲಿ ಸುಗ್ಗಿ ಕಾಲ ಬಂತಣ್ಣ, ಸಣ್ಣಕ್ಕೆ ಬೈಲು ಬೇಳೆ ಆಲಿ ಸುಗ್ಗಿ ಕಾಲ ಬಂತಣ್ಣ, ಸುಗ್ಗಿ ಕಾಲ ಬಂತಣ್ಣ ಈ ಕುತ ನಾವು ಕುಣಿಯೋಣ, ಸುಗ್ಗಿ ಕಾಲ ಬಂತಣ್ಣ ಈ ಕುತ ನಾವು ಕುಣಿಯೋಣ, ಮುಂಗೋಡಿ ಕೂಜಾವೆ ಕೆಂಪೇರಾವೆ ಸ್ವಾಮಿನ ನಯ್ಯಾರ ತೇರಿ ಸುಗ್ಗಿ ಕಾಲ ಬಂತಣ್ಣ, ಸ್ವಾಮಿನ ನಯ್ಯಾರ ತೇರಿ ಸುಗ್ಗಿ ಕಾಲ ಬಂತಣ್ಣ, ಸ್ವಾಮಿನ ನಯ್ಯಾರ ತೇರಿ ಸುಗ್ಗಿ ಕಾಲ ಬಂತಣ್ಣ, ಸ್ವಾಮಿನ ನಯ್ಯಾರ ತೇರಿ ಸುಗ್ಗಿ ಕಾಲ ಬಂತಣ್ಣ, ಸ್ವಾಮಿನ ನಯ್ಯ ತೇರಿ ಬರುವಾಗ ನಾವೆದ್ದು ಕೈಯ ಮೂಗಿದೆವು ಸುಗ್ಗಿ ಕಾಲ ಬಂತಣ್ಣ, ಕಾಲ ಬಂತಣ್ಣ ಈ ಕುತ ನಾವು ಕುಣಿಯೋಣ, ಸುಗ್ಗಿ ಕಾಲ ಬಂತಣ್ಣ ಈ ಕುತ ನಾವು ಕುಣಿಯೋಣ, ತಡತಡನೆ ಏಳೆಣ್ಣೆ ನಮ್ಮಟ್ಟಿ ತಣಗು ಮಾಡೆ ಕಂದನ ಬಿಟ್ಟು ಕಾಲ ಬಿಟ್ಟು ಸುಗ್ಗಿ ಕಾಲ ಬಂತಣ್ಣ, ಕಂದನ ಬಿಟ್ಟು ಕಾಲ ಬಿಟ್ಟು ಸುಗ್ಗಿ ಕಾಲ ಬಂತಣ್ಣ, ಕಂದನ ಬಿಟ್ಟು ಕಾಲ ಬಿಟ್ಟು ಸುಗ್ಗಿ ಕಾಲ ಬಂತಣ್ಣ, ಕಂದನ ಬಿಟ್ಟು ಕಾಲ ಬಿಟ್ಟು ಸುಗ್ಗಿ ಕಾಲ, ಕಂದನ ಬಿಟ್ಟು ಕರ ಬಿಟ್ಟು ಎಲೆ ಎಣ್ಣೆ ಉಳುವ ತಮ್ಮಗೆ ಹಾನಿ ಮಾಡೆ ಸುಗ್ಗಿ ಕಾಲ ಬಂತಣ್ಣ, ಉಳುವ ತಮ್ಮಗೆ ಹಾನಿ ಮಾಡೆ ಸುಗ್ಗಿ ಕಾಲ ಬಂತಣ್ಣ, ಉಳುವ ತಮ್ಮಗೆ ಹಾನಿ ಮಾಡೆ ಸುಗ್ಗಿ ಕಾಲ ಬಂತಣ್ಣ, ಸುಗ್ಗಿ ಕಾಲ ಬಂತಣ್ಣ, ಸುಗ್ಗಿ ಕಾಲ ಬಂತಣ್ಣ ಈ ಕುತ ನಾವು ಕುಣಿಯೋಣ, ಸುಗ್ಗಿ ಕಾಲ ಬಂತಣ್ಣ ಈ ಕುತ ನಾವು ಕುಣಿಯೋಣ, ಅಣ್ಣ ತಮ್ಮನೇನು ಒಂದರ ಕಟ್ಟಾರೆ ಒಂದ ಬಿದ್ದಾರೆ ವಾಲಕ್ಕೆಲ್ಲ ಸುಗ್ಗಿ ಕಾಲ ಬಂತಣ್ಣ, ಒಂದ ಬಿದ್ದಾರೆ ವಾಲಕ್ಕೆಲ್ಲ ಸುಗ್ಗಿ ಕಾಲ ಬಂತಣ್ಣ, ಒಂದ ಬಿದ್ದಾರೆ ವಾಲಕ್ಕೆಲ್ಲ ಸುಗ್ಗಿ ಕಾಲ ಬಂತಣ್ಣ, ಒಂದ ಬಿದ್ದಾರೆ ವಾಲಕ್ಕೆಲ್ಲ ಸುಗ್ಗಿ ಕಾಲ ಬಂತಣ್ಣ, ಕಾಲ ಬಂತಣ್ಣ ಈ ಕುತ ನಾವು ಕುಣಿಯೋಣ, ಸುಗ್ಗಿ ಕಾಲ ಬಂತಣ್ಣ ಈ ಕುತ ನಾವು ಕುಣಿಯೋಣ, ಸಗದ ಸುಖವ ನೀಡುತ್ತ ರೈತಗೆ ದುಡಿಯೋ ಲೆಚ್ಚಿತು ದಿನವೆಲ್ಲ, ಸಗದ ಸುಖವ ನೀಡುತ್ತ ರೈತಗೆ ದುಡಿಯೋ ಲೆಚ್ಚಿತು ದಿನವೆಲ್ಲ, ಬಿಜೆಡಿಗೆ ಬಂದು ಬೇತ ಕೂರಿಗೆ ಬಂದು ರಾಜದ ನೈನ ಮೀನಿ ಬಂದು ಸುಗ್ಗಿ ಕಾಲ ಬಂತಣ್ಣ, ರಾಜದ ನೈನ ಮೀನಿ ಬಂದು ಸುಗ್ಗಿ ಕಾಲ ಬಂತಣ್ಣ, ಕಾಲ ಬಂತಣ್ಣ ಮೇಲೆ ಬಂದು ಸುಗ್ಗಿ ಕಾಲ ಬಂತಣ್ಣ, ಸುಗ್ಗಿ ಕಾಲ ಬಂತಣ್ಣ. ತುರುವೇಕೆರೆ ತಾಲೂಕು ದಬೆ ಘಟ್ಟದ ಎಲ್ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡನ್ನ ಕೇಳುತ್ತಿರುವಿರಿ. ಅರಮನೆ ಮುಂದೆ ಸರಸಾಕೆ ಅರಮನೆ ಮುಂದೆ ಸೊರಸಜ್ಜು ಜಾಡುವ ಗನ ಚಂದ ಮಾತ ನುಡಿದಾರು. ಇಂಗ್ರಾವಾರಿ ಕರೀತೀನಿ ಸ್ವಾಮಿ ದಿರಳಿ. ಇದುವರೆಗೆ ತುರುವೇಕೆರೆ ತಾಲೂಕು ದಬ್ಬೆ ಘಟ್ಟದ ಎಲ್ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡನ್ನ ಕೇಳಿದಿರಿ. ಈ ಸುಗ್ಗಿ ತಂದವಳಾರಮ್ಮ. ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ? ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು. ಹೌದಾ? ಹೇಗೆ? ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ ಹೂವು ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ. ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ. ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ. ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು? ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು ಮುಗಿಲಾಗೂ